ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಾರ್ಯಕ್ರಮ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ಯುವಕರ ಮೋದಿನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆವುದು. ಕೇಳುಗರೆ, ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05ಕ್ಕೆ ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05ಕ್ಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಕೇಳಿ ರೈತ ಬಾಂಧವರೇ, ಈಗ ನಮ್ಮ ಜೊತೆ ವೆಂಕಟೇಶ್ ಬಿ ಎಸ್ ಅವರು ಇದ್ದಾರೆ. ಇವರು ಕೃಷಿ ಇಲಾಖೆಯ ಆತ್ಮ ಯೋಜನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಈಗ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಮತ್ತೆ ಈ ಯಾವ ರೀತಿಯಿಂದ ಇವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಗ್ರಾಮ ಪಂಚಾಯತಿ ಮುಖಾಂತರ ಅಂತ ಹೇಳಿ ಒಂದು ಸಂಕ್ಷಿಪ್ತ ಮಾಹಿತಿ ನಮ್ಮ ಜೊತೆಗೆ ಅವರ ಒಂದು ಅನಿಸಿಕೆ ಅಂತ ಹೇಳ್ಬೋದು. ಹೇಳಿ ಸರ್. ಸರ್, ಹಿಂದೆ ನಮ್ಗೆ ಕೃಷಿ ಅಭಿಯಾನ ಅಂತೆಲ್ಲ ಮಾಡ್ತಾ ಇದ್ರು ಇಲಾಖೆಯಿಂದ. ಈಗ ಈ ಸಲ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಹೇಳಿ ಮುಂಗಾರು ಪೂರ್ವ ರೈತರಿಗೆ ರೀಚ್ ಆಗ್ಬೇಕು ಅಂತ ಪ್ರತಿಯೊಬ್ಬ ರೈತರು ಕೂಡ. ಇದು 29 ಮೇ 29 ಶುರು ಆಗಿದೆ, June 12 ಮುಗಿಯುತ್ತೆ. ಇದು ಪ್ರತಿ ದಿವಸ ವಿಜ್ಞಾನಿಗಳ 2 ತಂಡ, ಒಂದೊಂದು ತಂಡ ಮೂರ್ ಕಡೆ, 10:30, 12:30 ಮತ್ತೆ 2:30, ಮೂರು ಹಳ್ಳಿಗಳಲ್ಲಿ ಎಲ್ಲ ರೈತರಿಗೆ ಮುಂಚಿನ ಟಾಮ್ಟಾಮ್ ಹಾಕ್ಸಿ ಕಸಬಿಲೆಲ್ಲ ವಿಚಾರ ಊರು ತುಂಬ ಪ್ರೊಸೆಸ್ ಮಾಡಿ ನಾವು 10 ಸೇರ್ಕೊಂಡು ರೈತರನ್ನೆಲ್ಲ ಸೇರಿಸಿ ಇದಕ್ಕೆ ಮತ್ತೆ ಕರ್ಲಗೆರೆ ವಿಜ್ಞಾನಿಗಳು, ತರಳಬಾಳು ಕೃಷಿ ವಿಜ್ಞಾನ ವಿಜ್ಞಾನಿಗಳು, ಆಮೇಲೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳೆಲ್ಲ ಬಂದು ನಮ್ ನಮ್ಮ ಇಲಾಖೆಯಲ್ಲಿರ್ತಕ್ಕಂತ ಸೌಲಭ್ಯಗಳು, ಆಮೇಲೆ ಏನೇನು ಯೋಜನೆಗಳು ಇದಾವೆ ಅದೆಲ್ಲ ತಿಳಿಸೋ ಜೊತೆಗೆ ವಿಜ್ಞಾನಿಗಳು ರೈತರಿಗೆ ಸಂಬಂಧಪಟ್ಟಂತ ಸಂವಾದ ಮಾಡ್ಕೊಂಡು ಅವ್ರೆಲ್ಲ ಪ್ರತಿಯೊಂದು ಅವ್ರ ಮನಸ್ಸಿನಾಗ ಏನೇನು ಅನುಮಾನಗಳು ಇರುತ್ತೆ ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲದಕ್ಕೂ ಅವ್ರಿಗೆ ಮನಸ್ಸು ತೃಪ್ತಿ ಆಗೋಷ್ಟು ಮಾಹಿತಿಯನ್ನು ಕೊಟ್ಟು ಮುಂದಿನ ಹಳ್ಳಿಗೆ ಹೋಗ್ತಕ್ಕಂತ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ರೈತರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಬಹಳ ಜನ ಹೇಳಿದ್ದಾರೆ. ಯಾಕಂದ್ರೆ ಮುಂಗಾರು ಪೂರ್ವ ಬಿತ್ತಿಗಿಂತ ಮುಂಚೆ ಏನೇನು ಕ್ರಮಗಳನ್ನ ತಗೋಬಹುದು ಇವರು ಅದನ್ನೆಲ್ಲ ವಿಜ್ಞಾನಿಗಳ ಹತ್ರ ರೈತರು ನೇರವಾಗಿ ಚರ್ಚೆ ಮಾಡಿ ಮಾಹಿತಿ ಪಡ್ಕೊಂತಿದ್ದಾರೆ. ವಿಜ್ಞಾನಿಗಳು ರೈತರ ಮನೆ ಬಾಕಿ ಬಂದಿರೋದ್ರಿಂದ ನಮ್ಮ ರೈತರು ಕೂಡ ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಂತಿದ್ದಾರೆ. ಮುಂಗಾರು ಸ್ವಲ್ಪ ಬೇಗ ಬಂದಿದೆ ಅಲ್ವಾ ಸರ್? ಯಾಕಂದ್ರೆ ಇನ್ನೂ ಕೆಲವೊಬ್ಬರು ರೈತರು ಜಮೀನು ಉಳುಮೆನೆ ಮಾಡಿಲ್ಲ, ಇನ್ನು June 8 ಆದ್ಮೇಲೆ ಬರುತ್ತೆ ಅನ್ಕೊಂಡು ಇದು ಮಾಡಿದ್ರು. ಮತ್ತೆ ಜನ ಸೇರಿಸೋದ್ರಲ್ಲಿ ಯಾವ ರೀತಿಯಿಂದ ಅಂದ್ರೆ ಅವರು ಸೇರ್ತಾ ಇದ್ದಾರಾ ಮತ್ತೆ ಹೇಗೆ ಅಂತ? ಜನ ಎಲ್ಲ ಸೇರ್ತಾ ಇದಾರೆ. ಅದಕ್ಕೆ ಏನೇನ್ ಬೇಕು ಪೂರ್ವ ತಯಾರಿಗಳನ್ನು ನಾವು ಇಲಾಖೆಯಿಂದ ಎಲ್ಲರೂ ಮಾಡ್ಕೊಳ್ತಿದೀವಿ. ಅವ್ರಿಗೆ ಇನ್ನೊಂದು ದಿವಸನೇ ಹೋಗಿ ಪಂಚಾಯತಿಗೆ ಮಾಹಿತಿ ಕೊಟ್ಟು ಗ್ರಾಮದ ಲೀಡರ್ಸ್ಗಳಿಗೆ ಮತ್ತೆ ರೈತರುಗಳಿಗೆಲ್ಲ ಮಾಹಿತಿ ಕೊಟ್ಟು ಆ ಊರಿನಲ್ಲಿ ಈ ಗ್ರಾಮ ಪಂಚಾಯತಿಯಿಂದ ಕಸದ ಇದು ಅದ್ರ ಮುಖಾಂತರ ಎಲ್ಲ ಮಾಹಿತಿಯನ್ನ ಊರ್ ತುಂಬ ಪ್ರಚಾರ ಮಾಡ್ತೀವಿ, ಅಲ್ಲಿಗೇನು ಕೂಡ ಸಾರಿಸ್ತೀವಿ. ಈ ಎಲ್ಲ ರೈತರಿಗೆ ಅವೇರ್ನೆಸ್ ಕೊಟ್ಟು ಈ ಸಮಯಕ್ಕೆ ಅವ್ರು ಬರಬೇಕಂದಾಗ ಒಂದ್ 5-10 ನಿಮಿಷ ಹೆಚ್ಚು ಕಡಿಮೆ ಎಲ್ಲ ರೈತರು ಕೂಡ ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. ಸರ್, ಮಾಹಿತಿ ಏನಾದರೂ ತಮ್ಮಿಂದ ಪಡೆಯುವುದಾದ್ರೆ ಈ ಒಂದು ಭಾಗದ ರೈತರು ದೂರವಾಣಿ ಸಂಖ್ಯೆ ಕೊಡಬಹುದಾ ಸರ್? ಇದು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದ ಭೇಟಿ ಮಾಡಕ್ಕೆ ರೈತರಿಗೆ ಹೇಳ್ತೀವಿ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ನಂಬರ್ ಗಳನ್ನು ಕೂಡ ಕೊಡ್ತಾರೆ ಸರ್. ತಗೊಂಡು ಅವ್ರು ಏನೇ ಅನುಮಾನ ಇದ್ರು, ಇಲಾಖೆ ಯೋಜನೆಗಳ ಬಗ್ಗೆ ಆಗಿರ್ಬೋದು, ತಾಂತ್ರಿಕ ಮಾಹಿತಿ ಬಗ್ಗೆ ಆಗಿರ್ಬೋದು, ಅವ್ರ ನಂಬರ್ ತಗೊಂಡು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನೇರವಾಗಿ ರೈತ ಸಂಪರ್ಕ ಕೇಂದ್ರಗಳನ್ನು ಭೇಟಿ ಮಾಡಬಹುದು ಅಂತ ಹೇಳ್ತೀವಿ. ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಒಂದು ಅನಿಸಿಕೆಯನ್ನ ಹಂಚಿಕೊಂಡಿದ್ದೀರಿ ಭದ್ರಾವತಿ ಆಕಾಶವಾಣಿಯಿಂದ. ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದ ಸರ್. ಧನ್ಯವಾದ. ರೈತ ಬಾಂಧವರು, ಇವತ್ತು ನಾನು ಕುಕ್ವಾಡ ಗ್ರಾಮ ಪಂಚಾಯತಿಯಲ್ಲಿ ಇದ್ದೇನೆ. ಇವತ್ತು ನಮ್ಮ ಜೊತೆ ಇದೇ ಗ್ರಾಮದ ಒಬ್ಬ ರೈತರಿದ್ದಾರೆ, ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಏನಿದು ಸಾಗ್ತಾ ಇದೆ, ಇದ್ರ ಕುರಿತು ಒಂದು ಎರಡು ಮಾತು ಹೇಳ್ತಾರೆ ಇವರು. ಏನ್ ವಿಷಯ ತಿಳ್ಕೊಳ್ಳಕ್ಕೆ ಯಾವ ಒಂದು ಉತ್ಸಾಹದಿಂದ ತಾವು ಇಲ್ಲಿಗೆ ಬಂದಿದ್ರಿ? ನಾವು ಕೃಷಿ ಬಗ್ಗೆ, ಎಲ್ಲಾ ಬೆಳೆಗಳ ಬಗ್ಗೆ, ಪಶುಸಂಗೋಪನೆ, ಅರಣ್ಯ ಇಲಾಖೆ, ಅರಣ್ಯ ಕೃಷಿ, ಮೀನು ಕೃಷಿ, ಎಲ್ಲದರ ಬಗ್ಗೆನೂ ಮಾಹಿತಿ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀರಾ? ಈ ಹಿಂದೆ ಕೂಡ ಮಾಡಿದ್ದೀರಾ ನಿಮ್ಮ ಊರಲ್ಲಿ? ಇಲ್ಲ, ಈ ವರ್ಷನೇ ಸ್ಟಾರ್ಟ್ ಮಾಡಿದ್ರೆ ಸರ್ ಇದ್ರ ಬಗ್ಗೆ. ಈ ವರ್ಷ ಅಷ್ಟೇ? ಹೌದು ಸರ್. ವಿಕಸಿತ ಭಾರತ ಅಭಿಯಾನ ಅಂತ ಹೇಳಿ ಮಾಡಿದ್ರು ಅಲ್ವಾ? ಇಲ್ಲ, ಅದು ನಮಗೆ ಹೋದ ವರ್ಷ ಮಾಡಿದ್ರು. ಇದು ಕೃಷಿಗೋಸ್ಕರನೇ ವಿಶೇಷವಾಗಿ ಈ ವರ್ಷ ಇದು ಮುಂಗಾರು ಹಂಗಾಮಿನಲ್ಲಿ ಹಮ್ಮಿಕೊಂಡಿದ್ದಾರೆ ಅಲ್ವಾ? ಈಗ ಮುಂಗಾರು ಹಂಗಾಮಿನಲ್ಲಿ ಹೊಸ ಹೊಸ ಬೆಳೆಗಳು ಬೆಳೆಯೋದಿದ್ರೆ ನಾವು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕೆ ಅನುಕೂಲ ಆಗಲಿ ರೈತರಿಗೆ ಅಂತಂದೇಳಿ ಈ ತರ ಮಾಡಿರೋದು ಒಳ್ಳೇದು ಸರ್. ನೀವೇನ್ ಬೆಳಿತೀರಿ? ನಾವು ಎಲ್ಲಾ ಬೆಳೆಗಳು, ಸಮಗ್ರ ಕೃಷಿ. ಸಮಗ್ರ ಕೃಷಿ ಅಂದ್ರೆ ಎಲ್ಲ ತೋಟಗಾರಿಕೆ, ಅರಣ್ಯ, ಕೃಷಿ ಎಲ್ಲದು ಮಾಡ್ತಾರೆ. ಇದೇ ಗ್ರಾಮದ ಷಣ್ಮುಖ ಸ್ವಾಮಿಯವರು ತಮ್ಮ ಅನುಭವಗಳನ್ನ, ತಮ್ಮ ಅನಿಸಿಕೆಗಳನ್ನ ಹೇಳ್ತಾರೆ, ಹೇಳಿ ಸರ್. ಇವತ್ತು ನಮ್ಮ ಗ್ರಾಮದಲ್ಲಿ ಈ ಒಂದು ಕುಕ್ವಾಡದಲ್ಲಿ 25-26ನೇ ಸಾಲಿನ ಮುಂಗಾರಿನ ಪೂರ್ವ ಸಮಯದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ನಡೆಸಿದ್ದಾರೆ. ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು, ಆಮೇಲೆ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದವರು, ಕತ್ತಿಗೆರೆ ಕೃಷಿ ಸಂಶೋಧನಾ ಕೇಂದ್ರದವರು, ಇವರೆಲ್ಲರೂ ಸೇರಿ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿರಬಹುದಾದ ಬೆಳೆಗಳಿಗೆ ಅನುಕೂಲವಾಗುವಂತೆ ಮತ್ತು ಪೂರಕವಾದ ತಾಂತ್ರಿಕ ಮಾಹಿತಿಯನ್ನು ಈ ಒಂದು ಇದರೊಳಗಡೆ ನಮಗೆ ನೀಡಿದ್ದಾರೆ. ಇದು ಈ ಸಂಕಲ್ಪ ಯಾತ್ರೆ ಇದ್ರೆ ನೀಡಿದ್ದಾರೆ. ಇದು ರೈತರಿಗೆ ತುಂಬಾ ಉಪಯುಕ್ತವಾಗುವಂತಹ ಕಾರ್ಯಕ್ರಮ. ಇದಿನ್ನೂ ಹೆಚ್ಚು ಜನರನ್ನು ತಲುಪ್ತಾ ಹೋಗಬೇಕು, ಹಾಗಾಗಿ ಹೆಚ್ಚು ಯಶಸ್ಸನ್ನು ಕಾಣ್ತದೆ ಅಂತ ನನಗೆ ಅನಿಸ್ತದೆ. ಧನ್ಯವಾದಗಳು. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆರ್ ಸಿ ಜಗದೀಶ್ ಅಂತೇಳಿ. ಕುಲಪತಿಗಳು ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವತಿಯಿಂದ ತಮಗೆ ಹೇಳ್ಕೊಳ್ಳೋದಂದ್ರೆ, ನಾವು ಇದೇ ತಿಂಗಳ 12ನೇ ತಾರೀಖಿನವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ವಿಜ್ಞಾನಿಗಳು ಎಲ್ಲ ಕೃಷಿ ಇಲಾಖೆ ಸಂಬಂಧಿತ ಇಲಾಖೆಗಳು ಸೇರಿ ರೈತರ ಮನೆ ಬಾಗಿಲಿಗೆ ಹೋಗಿ ರೈತರ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಚರ್ಚೆ ಮಾಡ್ತೀವಿ, ಮಣ್ಣನ್ನು ಪರೀಕ್ಷಣೆ ಮಾಡ್ತೀವಿ, ಮತ್ತು ರೈತರಿಗೆ ಬೇಕಾದ ಎಲ್ಲ ಬೀಜ, ಗೊಬ್ಬರ, ಸಲಕರಣೆಗಳನ್ನು ವಿತರಿಸುವ ಮತ್ತು ಮಾಹಿತಿಯನ್ನು ನೀಡುವಂತಹ ವಿನೋದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾವು ಪ್ರತಿ ದಿವಸ 3 ಶಿವಮೊಗ್ಗ ಜಿಲ್ಲೆಯ 6 ಹಳ್ಳಿಗಳಿಗೆ ನಾವು ಪ್ರಯಾಣ ಮಾಡ್ತಿದ್ದೀವಿ. ಅದನ್ನು ಈಗಾಗಲೇ ನಾವು ರೈತರಿಗೆ ತಿಳಿಯಪಡಿಸಿದ್ದೇವೆ. ಅದಲ್ಲದೆ ರೈತರಿಗೆ ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ತಾಂತ್ರಿಕ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ರೈತರಿಗೆ ಏನು ಬೇಕೀಗ, ಬೀಜ ಬೇಕು, ಗೊಬ್ಬರ ಬೇಕು, ಮತ್ತು ಸಸಿಗಳು ಬೇಕು, ಅದು ಎಲ್ಲಿ ಸಿಗ್ತವೆ ಅನ್ನೋ ಕಂಪ್ಲೀಟ್ ಪೂರೈಕೆಯನ್ನು ನಾವು ಸಹ ಈ ಸಂದರ್ಭದಲ್ಲಿ ಮಾಡ್ತಿದ್ದೇವೆ. ಇದು ನಮ್ಮ ವಿಶ್ವವಿದ್ಯಾಲಯದ 4 ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಅಂದರೆ ಶಿವಮೊಗ್ಗ, ಚಿತ್ರದುರ್ಗ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸುಮಾರು ಪ್ರತಿ ಒಂದು ಜಿಲ್ಲೆಯಲ್ಲಿ 90 ಹಳ್ಳಿಗಳಿಗೆ ಪ್ರಯಾಣ ಮಾಡಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ನಾವು ಮಾಡಿದ್ವಿ. ಇದರಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ಆಂದೋಲನ